ಕೊಟ್ಟಿಗೆ ಗೊಬ್ಬರದೊಡನೆ ಬೆರೆಸಿ ಇದನ್ನು ಸುಮಾರು 15-20 ದಿನಗಳಲ್ಲಿ ನೆರಳಲ್ಲಿ ವೃದ್ಧಿಸಿ ನಾವು ಈ ನಾಟಿಗೆ ಮೊದಲು ಸಾಲುಗಳಲ್ಲಿ ನಾವು ಈ ಒಂದು ಎಕರೆ ಜಮೀನಿನಲ್ಲಿ ನಾವು ಚೆಲ್ಲಿದ್ರೆ ನಾವು ಇದರ ಹತೋಟಿಯನ್ನು ನಾವು ಚೆನ್ನಾಗಿ ಮಾಡಬಹುದು. ಜೊತೆಗೆ ಅದನ್ನ ಸಿಂಪರಣೆ ಕೂಡ ಏನಾದರೂ ಮಾಡಬಹುದಾ ಅಥವಾ ಸಸಿಗಳನ್ನ ಉಪಚಾರ ಮಾಡಬಹುದಾ? ಹೌದು, ನಾಟಿ ಮಾಡೋದಕ್ಕೆ ಮುಂಚೆ ನಾವು ಈ ಒಂದು ದ್ರಾವಣದಲ್ಲಿ ಅಂತಂದ್ರೆ ಸುಮಾರು 1 gram ಈ ಟ್ರೈಕೋಡರ್ಮಾ ವಿರಿಡೆ ಮತ್ತು ಸುಡೋಮೊನಾಸ್ ಫ್ಲೋರೆಸೆನ್ಸ್ ಪುಡಿಯನ್ನ ಸುಮಾರು 1 liter ನೀರಿಗೆ ಬೆರೆಸಿ ಪೈರುಗಳನ್ನ ಸುಮಾರು ನಾಟಿಗೆ ಮುಂಚೆ 1/2 hour ಕಾಲ ನಾವು ಹದ್ದಿ ನಾಟಿ ಮಾಡಿದ್ರೆ ಈ ಒಂದು ರೋಗ ಬರ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಕಡಿಮೆ. ಮತ್ತೆ ಈ ಕೊಟ್ಟಿಗೆ ಗೊಬ್ಬರ ಜೊತೆಯಲ್ಲಿ ಬೆರೆಸನ್ನು ಹಾಕಬಹುದು? ಹೌದು, ವೃದ್ಧಿಸಿ ನಾವು ಆ ಸಾಲುಗಳಲ್ಲಿ ನಾವು ಹಾಕಿದ್ರೆ ಇದು ಬರ್ತಕ್ಕಂತ ಸಾಧ್ಯತೆ ಬಹಳ ಕಡಿಮೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಅವು ಮಣ್ಣಲ್ಲೇ ವೃದ್ಧಿಯಾಗಿ ಬೆಳೆಗೆ ರಕ್ಷಣೆ ಕೊಡ್ತವೆ ಅಂತ. ಕೊಟ್ಟಿಗೆ ಗೊಬ್ಬರ ಕೂಡ ಬಹಳ ಮುಖ್ಯ ಯಾಕಂದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಒಂದು ಅಭಿವೃದ್ಧಿಯೇ ಕೊಟ್ಟಿಗೆ ಗೊಬ್ಬರ ಇದ್ರೇನೆ ಒಂದ್ ರೀತಿ ಆಹಾರ ಅವಕ್ಕೆ, ಅದರಿಂದ ಚೆನ್ನಾಗಿ ಅವರು ಅಭಿವೃದ್ಧಿ ಆಗ್ತವೆ. ಇನ್ನ ಈ ಬೇಸಿಗೆ ರಾಗಿ ಬೆಳೆಗೆ ಕೀಟಗಳ ಹಾವಳಿನೂ ಕೂಡ ಕಂಡು ಬರಬಹುದೇ? ಖಂಡಿತವಾಗ್ಲು ನೋಡಿ, ಇನ್ ಬೇಸಿಗೆ ಕಾಲದ ಬೆಳೆಗೆ ನಾವು ಕಾಂಡ ಕೊರಕ ಮತ್ತು ಸಸ್ಯಹೀನುವಿನ ಬಾಧೆಯನ್ನ ನಾವು ಕಾಣಬಹುದು. ಕಾಂಡ ಕೊರಕ ಬಂದಾಗ ಸುಳಿ ಒಣಗುತ್ತೆ, ತೆನೆ ಜೊಳ್ಳಾಗುತ್ತೆ, ಮತ್ತೆ ಈ ಒಂದು ಸಸಿಯ ತುದಿಯನ್ನ ನಾವು ಹೇಳಿದ್ರೆ ಕೈಯಿಂದ ಹೇಳಿದಾಗ ಸುಲಭವಾಗಿ ಆಚೆ ಬರುತ್ತೆ. ಈ ಒಂದು ಲಕ್ಷಣಗಳನ್ನ ನಾವು ನೋಡಿ ನಾವು ತಿಳಿದುಕೊಳ್ಬಹುದು ಯಾವ ಕೀಟ ಬಂದಿದೆ ಅಂತ ಹೇಳಿ. ಮತ್ತೆ ಇದರ ಹತೋಟಿಗೆ ಕ್ಲೋರೋಫೈರಿಫಾಸ್ 20 EC ಒಂದು ಕೀಟನಾಶಕವನ್ನ 2 ml 1 liter ಬೆರೆಸಿ ನಾವು ನಾಟಿ ಮಾಡಿದ ನಂತರ ನಾವು ಇದನ್ನು ಸಿಂಪರಣೆ ಮಾಡಿದಾಗ ಇದರ ಹತೋಟಿಯನ್ನು ನಾವು ಮಾಡಬಹುದು. ಇನ್ನು ಸಸ್ಯ ಹೇನು ರಸ ಇರೋದ್ರಿಂದ ಗರಿಗಳು ಒಂದು ಹಳದಿ ಬಣ್ಣಕ್ಕೆ ತಿರುಗಿ ಬೆಳವಣಿಗೆ ಕ್ರಮೇಣವಾಗಿ ಕುಗ್ಗೋಗುತ್ತೆ. ಮತ್ತೆ ತೆನೆಗಳಿಂದ ಏನಾದರೂ ಈ ಸಸ್ಯ ಏನು ರಸ ಹೀರಿದ್ರೆ ಈ ಕಾಳುಗಳೆಲ್ಲ ಸೀಕಲಾಗುತ್ತೆ. ಸೊ ಇದರ ಹತೋಟಿಗೆ ನಾವು ಡೈಮಿಥಿಯೇಟ್ 30 EC ಸುಮಾರು 1 liter ನೀರಿನಲ್ಲಿ ಸುಮಾರು 1.5 ml ನಾವು ಬೆರೆಸಿ ಸಿಂಪರಣೆಯನ್ನ ಮಾಡಿದ್ರೆ ಇದನ್ನು ಸಂಪೂರ್ಣವಾಗಿ ಹತೋಟಿಯನ್ನ ನಾವು ಮಾಡಬಹುದು. ಅಂದ್ರೆ ಡೈಮಿಥಿಯೇಟ್ ಅನ್ನ ಬಳಸ್ಕೋಬೇಕಾಗುತ್ತೆ. ಖಂಡಿತವಾಗಿ. ಈಗ ನಿಮ್ಮ ಕಿರುಧಾನ್ಯಗಳ ವಿಭಾಗ ಇದೆಯಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಯಾವ್ಯಾವ ಬೆಳೆಗಳ ಬಗ್ಗೆ ಅಲ್ಲಿ ಹೆಚ್ಚು ಸಂಶೋಧನೆ ಆಗ್ತಾ ಇದೆ ಅಂತ ನೋಡಿ? ಮುಖ್ಯವಾಗಿ ರಾಗಿ, ಸಾಮೆ, ಹಾರಕ, ಊದಲು, ಕೊರಲೆ ಈ ಒಂದು 7 ಬೆಳೆಗಳ ಮೇಲೆ ನಾವು ಸಂಶೋಧನೆಯನ್ನ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಅಂದ್ರೆ ಬೇಸಾಯ ಕ್ರಮಗಳು, ತಳಿಗಳು, ತಳಿ ಅಭಿವೃದ್ಧಿ, ರೋಗ ಮತ್ತು ಕೀಟಗಳ ಒಂದು ಸಂಶೋಧನೆಯನ್ನು ಕೂಡ ನಮ್ಮ ಒಂದು ವಿಭಾಗದಲ್ಲಿ ನಡೀತಾ ಇದೆ. ಅಂದ್ರೆ ರೈತ ಬಾಂಧವರು ಅಲ್ಲಿಗೆ ಭೇಟಿ ನೀಡಿದ್ರೆ ಇವೆಲ್ಲ ನೋಡಬಹುದು ಅಂತ? ಖಂಡಿತವಾಗ್ಲು ಇದನ್ನ ನೋಡಿ ಮಾಹಿತಿಯನ್ನ ತಿಳ್ಕೊಬಹುದು. ರೈತ ಬಾಂಧವರೇ, ತಮಗೆ ಈ ರಾಗಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ TVS ಸುಕನ್ಯಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9 4 4 8 9 9 0 9 4 0. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9 4 4 8 9 9 0 9 4 0. ತುಂಬ ಸಂತೋಷ ಡಾಕ್ಟರ್ ಸುಕನ್ಯಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ರಾಗಿ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮತ್ತು ಅವು ಯಾವ ರೀತಿಯ ಒಂದು ತಳಿಗಳ ಅವರು ಆಯ್ಕೆಯನ್ನು ಮಾಡಿಕೊಂಡ್ರೆ ಈ ಬೇಸಿಗೆ ರಾಗಿ ಬೆಳೆಯಲ್ಲಿ ಉತ್ತಮವಾದಂಥ ಇಳುವರಿಯನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಬೇಸಿಗೆಯಲ್ಲಿ ರಾಗಿ ಬೇಸಾಯ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ TS ಸುಕನ್ಯಾ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟುಗಟ್ಲೆ ಹರಟೆ ಹೊಡಿತಾ ನಿಲ್ಬೇಡ, ಅವ್ರಿಗೆ TB ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ TB ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ? TB ಎಂದರೇಕೆ ಭಯ? ಇದಕ್ಕಿದೆ ಉಚಿತ ಚಿಕಿತ್ಸೆಯ ಸರ್ಕಾರದ ಅಭಯ. TB ಮುಕ್ತ ಕರ್ನಾಟಕ ಸಂಕಲ್ಪಕ್ಕೆ ಬನ್ನಿ, ಜೊತೆಯಾಗೋಣ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು. LIC ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ ಅನ್ನು ಎಚ್ಚರಿಕೆಯಿಂದ ಓದಿ. ಕೇಳಿ ಕೃಷಿ ಮಾಹಿತಿ. ಮಾವಿನ ಬೆಳೆಯನ್ನ ಬಾರಿಸುವಂತಹ ಮುಖ್ಯವಾದ ಕೀಟಗಳಲ್ಲಿ ಹಣ್ಣಿನ ನೊಣ ಕೂಡ ಬಹಳ ಪ್ರಮುಖವಾದಂಥದ್ದು. ಈ ಹಣ್ಣಿನ ನೊಣದ ಪ್ರೌಢ ಕೀಟ ಕಂದು ಬಣ್ಣವನ್ನು ಹೊಂದಿರುತ್ತೆ, ಪಾರದರ್ಶಕ ರೆಕ್ಕೆಗಳನ್ನು ಹೊಂದಿರುತ್ತೆ. ಈ ಒಂದು ನೊಣ ಕಾಯಿಗಳು ದೋರ್ಗಾಯ ಹಂತದಲ್ಲಿರುವಾಗ ತನ್ನ ಚೂಪಾದ ಹೊಟ್ಟೆಯ ತುದಿಯಿಂದ ಚುಚ್ಚಿ ಮೊಟ್ಟೆಗಳನ್ನು ಇಡುತ್ತೆ. ಮುಖ್ಯವಾಗಿ ಸಿಪ್ಪೆ ಕೆಳಗಡೆನೆ ತನ್ನ ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಇಡುತ್ತೆ. ಸಾಧಾರಣವಾಗಿ 2-15 ಮೊಟ್ಟೆಗಳನ್ನು ಇದು ಒಂದು ಕಡೆ ಇಡುತ್ತೆ. ಸುಮಾರು 1-4 ಮಿಲಿಮೀಟರ್ನಷ್ಟು ಆಳಕ್ಕೆ ಈ ಮೊಟ್ಟೆಗಳನ್ನು ಇಡುತ್ತೆ. ಒಂದು ಹೆಣ್ಣು ನೊಣ ಸುಮಾರು 200 ಮೊಟ್ಟೆಗಳನ್ನು ಇಡುತ್ತೆ. ಈ ಮೊಟ್ಟೆಗಳು ಒಂದು ರೀತಿ ಸೂಜಿ ಆಕಾರದಲ್ಲಿ ಇರ್ತವೆ. ಏಪ್ರಿಲ್ನಿಂದ ಮೇ ತಿಂಗಳವರೆಗೆ ಇದರ ಹಾವಳಿ ಜಾಸ್ತಿ ಇರುತ್ತೆ. ಈ ಮೊಟ್ಟೆಗಳು ಮೊಟ್ಟೆ ಹಂತದಲ್ಲಿ 2-3 ದಿನ ಇರ್ತವೆ. ಆಮೇಲೆ ಅವು ಮರಿಹುಳುಗಳಾಗ್ತವೆ. ಈ ಮರಿಹುಳುಗಳು ಒಳಗಿನ ತಿರುಳನ್ನು ತಿಂದು ಹಣ್ಣನ್ನು ಕೊಳೆಯೋ ರೀತಿಯಲ್ಲಿ ಮಾಡ್ತವೆ. ಇವುಗಳ ಪ್ರಭಾವ ಜಾಸ್ತಿ ಇದ್ದರೆ ಈ ಹಣ್ಣುಗಳು ಅಲ್ಲೇ ಕೊಳೆತು ಕೆಳಗಡೆ ಬೀಳ್ತವೆ. ಈ ಒಂದು ಹಣ್ಣುಗಳ ಜೊತೆಲೇ ಈ ಒಂದು ಮರಿಹುಳುಗಳು ಕೆಳಗಡೆ ಬಿದ್ದು ಕೋಶಾವಸ್ಥೆಯನ್ನು ಹೊಂದುತ್ತವೆ. ಸಾಧಾರಣವಾಗಿ ಮರಿಹುಳು ಹಂತದಲ್ಲಿ 6-29 ದಿನ ಇವು ಇರ್ತವೆ. ಇನ್ನು ಈ ಮರಿಗಳು ಮಣ್ಣಲ್ಲಿ ಕೋಶಾವಸ್ಥೆಯನ್ನು ಹೊಂದೋದ್ರಿಂದ ಸುಮಾರು 6-40 ದಿನದವರೆಗೆ ಇವು ಕೋಶಾವಸ್ಥೆಯ ಹಂತದಲ್ಲಿರ್ತವೆ. ಆನಂತರ ಮತ್ತೆ ಪ್ರೌಢ ನೊಣಗಳು ಹೊರಗಡೆ ಬರ್ತವೆ. ಈ ಒಂದು ಹಣ್ಣಿನ ನೊಣ ಹಲವಾರು ಬೆಳೆಗಳನ್ನು ಬಾಧಿಸುತ್ತೆ. ಅದರಲ್ಲಿ ಸೀಬೆ ಕೂಡ ಬಹಳ ಮುಖ್ಯವಾದಂಥದ್ದು. 1 ವರ್ಷಕ್ಕೆ 10-12 ಸಂತತಿಗಳನ್ನು ಇದು ಪೂರೈಸುತ್ತೆ. ಹಾಗಾಗಿ ಇದು ವರ್ಷವಿಡೀ ಚಟುವಟಿಕೆಯಿಂದ ಕೂಡಿರುತ್ತೆ. ಈ ಮಾವಿನ ತಳಿಗಳಲ್ಲಿ ಲಾಂಗ್ರಾ ಎನ್ನುವಂಥ ತಳಿ ಈ ಹಣ್ಣಿನೊಣಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇನ್ನು ದಶರಿ ಮತ್ತು ಬಾಂಬೆ ಗ್ರೀನ್ ಅಂತ ತಳಿಗಳಿದ್ದಾವೆ. ಇವು ಸ್ವಲ್ಪ ಮಟ್ಟಿಗೆ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದ್ದಾವೆ. ಆದರೆ ತೋತಾಪುರಿ, ಆಲ್ಫಾನ್ಸೋ, ಮಲಗೋವಾ ಮತ್ತು ಬಂಗನಪಲ್ಲಿ ತಳಿಗಳು ಈ ಒಂದು ಹಣ್ಣಿನೊಣಕ್ಕೆ ತುತ್ತಾಗ್ತವೆ. ಇನ್ನು ನಾವು ಈ ಹಣ್ಣಿನೊಣದ ಒಂದು ನಿರ್ವಹಣಾ ಕ್ರಮಗಳಿಗೆ ಬಂದರೆ, ಕೆಳಗೆ ಬಿದ್ದಂಥ ಕಾಯಿಗಳು ಮತ್ತು ಹಣ್ಣುಗಳನ್ನು ನಾವು ಆರಿಸಿ ಅವುಗಳನ್ನು ಮಣ್ಣಲ್ಲಿ ಆಳವಾಗಿ ಹೂತಾಕಬೇಕಾಗತ್ತೆ. ನಾವು ಏನಾದರೂ ಮೇಲ್ಗಡೆನೆ ಅವನ್ನು ಬಿಟ್ಟರೆ ಅಥವಾ ಮಣ್ಣಲ್ಲಿ ಮೇಲ್ಗಡೆನೆ ಅವನ್ನು ಹೂತಾಕಿದರೆ ನಾವೊಂದು ರೀತಿ ಈ ಮರಿಹುಳುಗಳು ಕೋಶಾವಸ್ಥೆಯನ್ನು ಹೊಂದಿ ಮತ್ತೆ ಪ್ರೌಢ ಕೀಟಗಳು ಹೊರಗಡೆ ಬರೋದಕ್ಕೆ ನಾವು ಅನುಕೂಲವನ್ನು ಮಾಡಿಕೊಟ್ಟಂತಾಗತ್ತೆ. ಅದರಿಂದ ಸ್ವಲ್ಪ ಆಳವಾಗಿಯೇ ಇವುಗಳನ್ನು ಹೂಳಬೇಕಾಗತ್ತೆ. ಇನ್ನೊಂದು ಉತ್ತಮವಾದಂಥ ಕ್ರಮ ಅಂದರೆ ಮೋಹಕ ಬಲೆಗಳನ್ನು ಉಪಯೋಗಿಸುವಂಥದ್ದು. 1 ಎಕರೆಗೆ ಸುಮಾರು ನಾವು 4-6 ಮೋಹಕ ಬಲೆಗಳನ್ನು ಬಳಸ್ಕೋಬಹುದು. ಈ ಮೋಹಕ ಬಲೆಗಳನ್ನು ಬಳಸಿ ನಾವು ಈ ಗಂಡು ಹೆಣ್ಣು ನೊಣಗಳನ್ನು ಆಕರ್ಷಿಸಿ ಅವುಗಳನ್ನು ಆ ಬಲೆಯಲ್ಲಿ ಬೀಳೋ ರೀತಿಯಲ್ಲಿ ಮಾಡಿ ಅವುಗಳನ್ನು ನಾಶಪಡಿಸೋದ್ರಿಂದ ಅವು ಹೆಣ್ಣು ಈ ಹಣ್ಣು ನೊಣಗಳ ಜೊತೆ ಸಂಪರ್ಕ ಹೊಂದೋದನ್ನು ತಪ್ಪಿಸಿ ಅವುಗಳ ಒಂದು ಸಂತಾನೋತ್ಪತ್ತಿಯನ್ನು ನಾವು ನಿಯಂತ್ರಣ ಮಾಡಬಹುದು. ಒಟ್ಟಾರೆ ಇದರಿಂದ ಆ ಒಂದು ಹಣ್ಣಿನ ನೊಣವನ್ನು ನಾವು ನಿಯಂತ್ರಣ ಮಾಡಿದಂಗಾಗತ್ತೆ. ಇದಕ್ಕಾಗಿ ನಾವು ಮೀಥೈಲ್ ಯೂಜಿನಾಲ್ ಅಂತ ಒಂದು ಮೋಹಕ ವಸ್ತುವನ್ನು ಬಳಸ್ಕೊಳ್ತೀವಿ. ಆ ಮೋಹಕ ಬಲೆಯಲ್ಲಿ ಒಂದು ಈ ಪ್ಲೈವುಡ್ನ ತುಂಡಿರುತ್ತೆ, ಅಂದರೆ ಅದು ಕಟ್ಟಿಗೆ ತುಂಡು. ಅದಕ್ಕೆ 1 ಮಿಲಿಲೀಟರ್ನಷ್ಟು ಮೀಥೈಲ್ ಯೂಜಿನಾಲು, 1 ಮಿಲಿಲೀಟರ್ನಷ್ಟು ಡೈಕ್ಲೋರೋವಾಸ್ ಕೀಟನಾಶಕ ಹಾಕ್ಬೋದು ಅಥವಾ ಮೆಲಾಥಿಯನ್ ಕೀಟನಾಶಕವನ್ನು ಹಾಕ್ಬೋದು. ಈ ಒಂದು ಮೀಥೈಲ್ ಯೂಜಿನಾಲ್ಗೆ ಆ ಗಂಡು ಹಣ್ಣಿನ ನೊಣಗಳು ಆಕರ್ಷಕವಾಗಿ ಅದರಲ್ಲಿ ಬಿದ್ದು ಒಂದು ಕೀಟನಾಶಕ ಇರೋದ್ರಿಂದ ನಾಶವಾಗ್ತವೆ. ನಾವು ಪ್ರತಿ 3 ದಿನಕ್ಕೆ ಒಂದಾವೃತಿಯಂತೆ ಆ ಬಿದ್ದಂಥ ಹಣ್ಣಿನ ನೊಣಗಳನ್ನು ತೆಗೆದು ಆ ಮೋಹಕ ಬಲಿಯನ್ನು ಖಾಲಿ ಮಾಡ್ತಾ ಇರಬೇಕಾಗತ್ತೆ. ಮತ್ತು ಈ ಮೀಥೈಲ್ ಯೂಜಿನಾಲ್ ಮತ್ತು ಕೀಟನಾಶಕವನ್ನು 15 ದಿನಕ್ಕೆ ಒಂದಾವೃತಿಯಂತೆ ನಾವು ಮತ್ತೆ ಹೊಸದಾಗಿ ಹಾಕ್ತಾ ಇರಬೇಕಾಗತ್ತೆ. ಅನ್ನು ಮುಖ್ಯವಾಗಿ ಈ ಒಂದು ಹಣ್ಣಿನ ಒಂದು ಪ್ರಾರಂಭದ ಹಂತದಲ್ಲೇ ಇದನ್ನು ನಾವು ಇಡಬೇಕಾಗತ್ತೆ. ಅಂದರೆ ಇನ್ನೂ ದೋರ್ಗಾಯಿ ಹಂತವನ್ನು ಪ್ರವೇಶ ಮಾಡ್ತಾ ಇದೆ ಎಂದಾಗಲೇ ನಾವು ಈ ಮೋಹಕ ಬಲೆಗಳನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಇನ್ನು ಸಿದ್ಧವಾದಂಥ ಮೋಹಕ ಬಲೆಗಳು ಸಿಗಲಿಲ್ಲ ಅಂದರೆ ನಾವೇ ಇವುಗಳನ್ನು ತಯಾರಿಸ್ಕೋಬಹುದು. ನಾವು ನೀರು ಕುಡಿಯುವಂಥ ಈ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು ತೆಗೆದುಕೊಂಡು ಆ ಪ್ಲಾಸ್ಟಿಕ್ ಬಾಟ್ಲಿಯ ಮಧ್ಯಭಾಗದಲ್ಲಿ ಒಂದು 3 ರಂಧ್ರಗಳನ್ನು ಮಾಡಬೇಕಾಗತ್ತೆ. ಆ ರಂಧ್ರಗಳು ಈ ಹಣ್ಣಿನ ನೊಣಗಳು ಪ್ರವೇಶ ಮಾಡುವಷ್ಟು ದೊಡ್ಡದಾಗಿರಬೇಕಾಗತ್ತೆ. ಆ ನಂತರ ಆ ಮೇಲ್ಗಡೆ ನೀರಿನ ಬಾಟ್ಲಿಯ ಒಂದು ಮುಚ್ಚಳಕ್ಕೆ ನಾವೊಂದು ದಾರವನ್ನು ಕಟ್ಟಿ ಅಲ್ಲಿಂದ ಈ ಒಂದು ಕಟ್ಟಿಗೆ ತುಂಡನ್ನು ನಾವು ಒಳಗಡೆ ನೇತಾಕಬೇಕು. ಆ ಕಟ್ಟಿಗೆ ತುಂಡಿಗೆ ನಾವು 1 ಮಿಲಿಲೀಟರ್ನಷ್ಟು ಮೀಥೈಲ್ ಯೂಜಿನಾಲ್, ಮತ್ತೆ 1 ಮಿಲಿಲೀಟರ್ನಷ್ಟು ಈ ಕೀಟನಾಶಕ, ಅದು ಡೈಕ್ಲೋರೋವಾಸ್ ಆಗ್ಬೋದು ಅಥವಾ ಮೆಲಾಥಿಯನ್, ಅದನ್ನ ಹಾಕಿ ಮೋಹಕ ಬಲೆಗಳನ್ನು ನಾವು 1 ಎಕರೆಗೆ 4-6 ಕಡೆ 1-4 ಅಡಿ ಎತ್ತರದಲ್ಲಿ ಕಟ್ಟಬೇಕಾಗತ್ತೆ. ಇದರಿಂದ ಈ ಗಂಡು ನೊಣಗಳು ಆಕರ್ಷಕವಾಗಿ ಸಾವನ್ನ ಅಪ್ತವೆ. ಈ ಒಂದು ಕ್ರಮವನ್ನು ಕೂಡ ನಮ್ಮ ರೈತ ಬಾಂಧವರು ಅನುಸರಿಸಬಹುದು. ಇನ್ನು ಗಿಡದಲ್ಲೇ ಈ ಒಂದು ಹಣ್ಣುಗಳನ್ನು ಆಗೋದಕ್ಕೆ ನಾವು ಬಿಡಬಾರದು. ಸ್ವಲ್ಪ ಒಂದು ಪಕ್ವವಾಗಿರುವಂಥ ಹಂತವನ್ನು ನೋಡಿಕೊಂಡು ಅವುಗಳನ್ನು ಬಿಡಿಸಿ ನಾವು ಮನೆಯಲ್ಲೇ ಸುರಕ್ಷಿತ ಕ್ರಮಗಳಿಂದ ಹಣ್ಣನ್ನು ಮಾಡಬೇಕಾಗತ್ತೆ. ಇನ್ನು ಮಾವು ಕೊಯ್ಲಿಗೆ ಬರುವ 3 ವಾರ ಮೊದಲೇ ನಾವು ಕೆಲವೊಂದು ಕೀಟನಾಶಕಗಳನ್ನು ಕೂಡ ಸಿಂಪರಣೆ ಮಾಡಬಹುದು. ಮುಖ್ಯವಾಗಿ ನಾವು 0.5 ಮಿಲಿಲೀಟರ್ನಷ್ಟು ಈ ಡೆಲ್ಟಾಮೆತ್ರಿನ್ನು ಮತ್ತು 2 ಮಿಲಿಲೀಟರ್ನಷ್ಟು ಈ ಅಜಾಡಿರೆಕ್ಟಿನನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬಹುದು. ಇದರ ಬದಲಿಗೆ ನಾವು ಈ ರೋಗಾರ್ ಅಥವಾ ಡೈಮೆಥಿಯೇಟ್ ಕೀಟನಾಶಕವನ್ನು ಕೂಡ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ಸಿಂಪರಣೆಯನ್ನು ಮಾಡಬಹುದು. ಇದಲ್ಲದೆ ನಾವು ಈ ಒಂದು ಹಣ್ಣಿನ ನೊಣಗಳನ್ನು ಆಕರ್ಷಿಸೋದಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 100 ಗ್ರಾಂನಷ್ಟು ಬೆಲ್ಲವನ್ನು ಬೆರೆಸಿಕೊಂಡು ದ್ರವಣ ತಯಾರಿಸ್ಕೋಬೇಕು. ಅದಕ್ಕೆ 2 ಮಿಲಿಲೀಟರ್ನಷ್ಟು ಡೆಕಾಮೆತ್